ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಹಣ್ಣುಗಳನ್ನ ಮಾಡುವಂಥವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಹಣ್ಣು ಮಾಡುವಂತ ಒಂದು ಘಟಕವನ್ನು ನಿರ್ಮಿಸ್ತಾರೆ, ಅದರಲ್ಲಿ ಉಷ್ಣಾಂಶವನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂದ್ಬಿಟ್ಟು ACಗಳನ್ನ ಹಾಕ್ಸಿರ್ತಾರೆ. ಜೊತೆಗೆ ಎಥಿಲಿನ್ ಗ್ಯಾಸ್ ಸಿಲಿಂಡರ್ ನಲ್ಲಿ ಸಿಗುತ್ತೆ, ಅದನ್ನ ಆ ಗ್ಯಾಸನ್ನ ಆ ಹಣ್ಣಿನ ಘಟಕದಲ್ಲಿ ಒಳಗಡೆ ಬಿಟ್ಟು ಒಳಗಡೆ ಕಾಯಿಗಳನ್ನ ಇಟ್ಟು ಹಣ್ಣನ್ನ ಮಾಡ್ತಾರೆ. ಆದರೆ ಇದನ್ನೆಲ್ಲ ಮಾಡಬೇಕು ಅಂತಂದಾಗ ಹೆಚ್ಚಿನ ಒಂದು ಬಂಡವಾಳ ಬೇಕಾಗುತ್ತೆ. ಆದರೆ ರೈತರು ಬಹಳ ಕಡಿಮೆ ಖರ್ಚಿನಲ್ಲಿ ಹಣ್ಣು ಮಾಡೋದಕ್ಕೆ ಅಂದ್ಬಿಟ್ಟು ನಮ್ಮ ಬೆಂಗಳೂರಿನಲ್ಲಿರುವಂಥ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯವರು ಒಂದು ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದರಲ್ಲಿ ಏನು ಅಂತಂದರೆ, ಒಂದು ಕೊಠಡಿಯನ್ನು ನಿರ್ಮಿಸ್ಕೋಬೇಕು. ಕೊಠಡಿಯನ್ನು ನಿರ್ಮಿಸ್ಕೋಬೇಕು ಅಂತಂದರೆ ಹೇಗೆ ಅಂತಂದರೆ, PVC ಪೈಪ್ಗಳನ್ನ ಈ ಚೌಕಾಕಾರವಾಗಿ ಹಾಕಿ ಒಂದು ಕೊಠಡಿಯನ್ನು ಮಾಡ್ಕೋಬೇಕು. ಆ ಕೊಠಡಿಯನ್ನು ದಪ್ಪವಾಗಿರುವಂಥ ಪಾಲಿಥಿಲಿನ್ ಚೀಲಗಳನ್ನು ಹಾಕಿ ಮುಚ್ಚಬೇಕು. ಆಗ ಒಂದು ಚೇಂಬರ್ ಅಥವಾ ಕೊಠಡಿ ನಿರ್ಮಾಣ ಆಗುತ್ತೆ. ನಾವು ಯಾವ ಕಾಯಿಗಳನ್ನ ಹಣ್ಣು ಮಾಡಬೇಕು ಅಂತೀವಲ್ಲ, ಅದನ್ನು PVC ಕ್ರೇಟ್ ಒಳಗಡೆ ತುಂಬಿ, ಈ ತುಂಬಿದ ನಂತರ ಆ ಕ್ರೇಟ್ಗಳನ್ನ ಆ ಕೊಠಡಿ ಒಳಗಡೆ ಇಡುವಂಥದ್ದು ಇಟ್ಟು, ಇವತ್ತು ರೈಪ್ ಗ್ಯಾಸ್ ಅಂದ್ಬಿಟ್ಟು ಒಂದು ಎಥಿಲಿನ್ ಗ್ಯಾಸು ನಾವು ಟಿನ್ ಕ್ಯಾನ್ಗಳಲ್ಲಿ ಸಿಗುತ್ತೆ. ನಾವು ಈ ನಮ್ಮ ದೇಹಗಳಿಗೆ ಸೆಂಟ್ರಲ್ನ ಹೊಡ್ಕೊಳ್ಳೋಕೆ ಯಾವ ರೀತಿ ಕ್ಯಾನ್ಗಳು ಬರ್ತಲ್ಲ ಅದೇ ರೀತಿ ಸಣ್ಣ ಕ್ಯಾನ್ಗಳಲ್ಲಿ ಸಿಗುತ್ತೆ. ಆ ಕ್ಯಾನಲ್ಲಿರುವಂಥ ಗ್ಯಾಸನ್ನ ಕಾಯಿಗಳಲ್ಲಿ ತುಂಬಿ ಇಟ್ಟಾದ್ಮೇಲೆ ಆ ಚೇಂಬರ್ ಒಳಗಡೆಗೆ ಈಗ ಸುಮಾರು 1.5 meter ಉದ್ದ, 1.5 meter ಅಗಲ, 1.5 meter ಎತ್ತರ ಇರುವಂತಹ ಕೊಠಡಿಗಳಲ್ಲಿ ಸುಮಾರು 4 ಕಡೆ 5-5 seconds ಅದನ್ನ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿ ಕೊಠಡಿ ಬಾಗಿಲನ್ನ ಮುಚ್ಚಿಬಿಟ್ಟು ಒಂದು ದಿನ ಅಂದ್ರೆ 24 hours ಹಾಗೆ ಬಿಟ್ಬಿಡ್ಬೇಕು. 24 hours ಆದ ನಂತರ ಆ ಚೇಂಬರ್ ಅನ್ನ ನಾವು ಓಪನ್ ಮಾಡಿ ಕಾಯಿಗಳನ್ನ ನಾವು ಈ CFE ಬಾಕ್ಸ್ ಅಥವಾ ರಟ್ಟಿನ ಬಾಕ್ಸ್ ಅಂತ ಹೇಳ್ತೀವಲ್ಲ ಅದರೊಳಗಡೆ ತುಂಬಿ ಇಡಬೇಕು. ತುಂಬ ಸೀಲ್ ಮಾಡಿ ಅದನ್ನ ಮಾರುಕಟ್ಟೆಗೆ ಕಳಿಸ್ಬಿಡ್ಬೇಕು. ಈಗ ಮಾರ್ಕೆಟಿಗೆ ಕಳಿಸಿದಂಥ ಈ ಕಾಯಿಗಳು 2 ಆದ ನಂತರ ಬಾಕ್ಸ್ಗಳನ್ನ ಓಪನ್ ಮಾಡ್ತು ಅಂತಂದರೆ ಸಂಪೂರ್ಣವಾಗಿ ಮಾಗಿರುತ್ತವೆ. ತುಂಬ ಉತ್ಕೃಷ್ಟವಾದಂತಹ ಗುಣಮಟ್ಟ ಇರುತ್ತೆ. ಬಣ್ಣ ಆಗ್ಬೋದು, ರುಚಿ ಆಗ್ಬೋದು, ವಾಸನೆ ಪ್ರತಿಯೊಂದರದಲ್ಲೂ ಭಾಳಷ್ಟು ಉತ್ಕೃಷ್ಟತೆ ಇರುತ್ತೆ ಮತ್ತು ಆರೋಗ್ಯಯುತವಾಗಿ ಇರುತ್ತೆ. ಇವತ್ತು ಈ ಚೇಂಬರ್ನ ನಾವು ನಿರ್ಮಿಸ್ಕೊಳ್ಳೋಕ್ಕೆ ನಮಗೆ ಜಾಸ್ತಿ ಖರ್ಚು ತಗೊಳ್ಳೋದಿಲ್ಲ, ಸುಮಾರು ಒಂದು 5,000 rupees ಅಷ್ಟು ಆಗ್ಬೋದು. ಜೊತೆಗೆ ಈ ಟಿನ್ ಕಂಟೈನರ್ ಅಂತ ಹೇಳಿದ್ನಲ್ಲ, ಅದು ನಿಮಗೆ ಒಂದು ಟಿನ್ಗೆ ಸುಮಾರು 250-300 rupees ವೆಚ್ಚ ತಗುಲುತ್ತೆ. ಅದು ಸುಮಾರು 2.5 tons ಕಾಯಿಗಳನ್ನ ಹಣ್ಣು ಮಾಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ 1 kg ಕಾಯಿನ ಮಾಗಿಸೋದಕ್ಕೆ ತಗುಲುವಂಥ ಖರ್ಚು ಕೇವಲ 25 paise. ಇದರಲ್ಲಿ ನಾವು ಕಾಯಿಗಳನ್ನ ಸಮಾನಾಂತರವಾಗಿ ಹಣ್ಣನ್ನು ಮಾಡಿ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನ ಮಾರುಕಟ್ಟೆಯಲ್ಲಿ ನಾವು ಗ್ರಾಹಕರಿಗೆ ವಿತರಿಸಬಹುದು. ಮತ್ತೆ ಅದನ್ನು ಕೊಂಡಂಥ ಗ್ರಾಹಕರಿಗೂ ಕೂಡ ಉತ್ತಮ ಆರೋಗ್ಯವಾಗಿರುತ್ತೆ ಮತ್ತು ಆ ಹಣ್ಣುಗಳು ಹೆಚ್ಚಿನ ದಿನ ಬಾಳಿಕೆ ಬರುತ್ತೆ, ಕೊಳೆಯುವಂಥದ್ದು ಸಾಧ್ಯತೆಗಳು ಇರೋದಿಲ್ಲ. ಹಾಗಾಗಿ ನಾನು ರೈತರುಗಳಲ್ಲಿ ಆಗ್ಬೋದು, ವರ್ತಕರುಗಳಲ್ಲಿ ಕೇಳ್ಕೊಳ್ಳೋದು ಅಂತಂದರೆ, ನಮ್ಮ ಈ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂಥ ಈ ವಿಧಾನವನ್ನು ತಾವು ಅಳವಡಿಸ್ಕೋಬೇಕು, ಕ್ಯಾಲ್ಶಿಯಂ ಕಾರ್ಬೈಡ್ ಬಳಕೆಯನ್ನು ಆದಷ್ಟು ತಡಿಬೇಕು ಅಂತ ಕೇಳ್ಕೊಳ್ತೀವಿ. ಇದಾದ ನಂತರ ಬಹಳಷ್ಟು ರೈತರುಗಳು ಮಾರುಕಟ್ಟೆಗೆ ಈ ಕಾಯಿಗಳನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಮುಖ್ಯವಾಗಿ ಒಂದು ವಿಷಯ ಹೇಳೋದು ಏನಂತಂದ್ರೆ, ಹಾಗೇನೆ ಈಗ ಕಾಯಿಗಳನ್ನ ಕೊಯ್ಲು ಮಾಡಿ ಹಾಗೇನೆ ಯಾರಿಗೋ ಒಬ್ಬರಿಗೆ ವರ್ತಕರಿಗೆ ನೀವು ಮಾರಾಟ ಮಾಡೋದಕ್ಕಿಂತ, ನಾನು ಈಗ ತಿಳಿಸಿದಂಗೆ ವೈಜ್ಞಾನಿಕವಾಗಿ ಕಾಯಿಗಳನ್ನ ನೀವು ಹಣ್ಣು ಮಾಡಿ, ಇವತ್ತು CFE ಬಾಕ್ಸಸ್ ಅಂತ ಬರುತ್ತೆ, ಅದು 2 kg ಬಾಕ್ಸ್ ಆಗ್ಬೋದು, 5 kg ಬಾಕ್ಸ್ಗಳು ಆಗ್ಬೋದು, ಅದರಲ್ಲಿ ಈ ಹಣ್ಣುಗಳನ್ನ ಇಡಬೇಕು. ಅಂದರೆ ಕೆಳಗಡೆ ಅರ್ಧಿರುವಂಥ ಪೇಪರ್ ಚೂರುಗಳನ್ನ ಇಟ್ಟುಬಿಟ್ಟು ಕಾಯಿಗಳನ್ನ ಅದರಲ್ಲಿ ಜೋಡಿಸಿ ಸರಿಯಾಗಿ ಪ್ಯಾಕಿಂಗ್ ಮಾಡಿ ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ನ ಹೆಸರನ್ನ ಕೊಟ್ಟು ಅದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ನೇರವಾಗಿ ಮಾರುಕಟ್ಟೆಯನ್ನು ಮಾಡಬೇಕು. ಈ ರೀತಿ ನೇರವಾಗಿ ಮಾರುಕಟ್ಟೆಯನ್ನು ಮಾಡಿದಾಗ ಕನಿಷ್ಠ ನಿಮಗೆ 30-40% ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ತೋಟಗಾರಿಕೆ ಇಲಾಖೆಯವರಾಗ್ಬೋದು, ಜಿಲ್ಲಾ ಕೇಂದ್ರ ಸ್ಥಾನಗಳಲ್ಲಾಗ್ಬೋದು, ಅಥವಾ ನಮ್ಮ ರಾಜ್ಯದ ಬೆಂಗಳೂರಿನಲ್ಲಿ ಆಗ್ಬೋದು, ಮಾವು ಮೇಳಗಳು ಅಂತ ಅಥವಾ ಬೇರೆ ಬೇರೆ ಹಣ್ಣಿನ ಮೇಳಗಳನ್ನು ಮಾಡ್ತಾ ಇರ್ತಾರೆ, ಅಲ್ಲಿಗೂ ಕೂಡ ತಾವು ಹೋಗಿ ಈ ನೇರವಾಗಿ ಮಾರಾಟವನ್ನು ಮಾಡಬಹುದು. ಇದರಿಂದ ರೈತರಿಗೂ ಕೂಡ ಹೆಚ್ಚಿನ ಲಾಭ ಇರುತ್ತೆ, ಗ್ರಾಹಕರಿಗೂ ಕೂಡ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಹಣ್ಣುಗಳು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಇದಲ್ಲದೆ ಇನ್ನು ಕೆಲವೊಂದು ವಿಚಾರಗಳನ್ನ ಹೇಳಬೇಕು ಅಂತಂದ್ರೆ, ಈ ಕಾಯಿಗಳನ್ನ ಕೊಯ್ಲು ಮಾಡೋದಕ್ಕೆ ಮುಂಚೆ ರೈತರುಗಳು ಸಿಂಪರಣೆಯನ್ನ ತೆಗೆದುಕೊಳ್ತಾರೆ. ಬಹಳಷ್ಟು ತರಕಾರಿಗಳಲ್ಲಿ ನೋಡಿದ್ದೀವಿ, ಹಣ್ಣುಗಳಲ್ಲಿ ನೋಡಿದ್ದೀವಿ, ಕೆಲವೊಂದು ಕೀಟನಾಶಕಗಳು ಅಥವಾ ರೋಗನಾಶಕಗಳನ್ನ ಸಿಂಪರಣೆಯನ್ನ ಮಾಡಿ ಕೆಲವೇ ದಿನಗಳಲ್ಲಿ ಅದನ್ನ ಕಾಯಿಗಳನ್ನ ಕೊಯ್ಲು ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಹಣ್ಣು ಅಥವಾ ತರಕಾರಿಗಳಲ್ಲಿ ಕೀಟನಾಶಕದ ಅಂಶ ಜಾಸ್ತಿ ಇರುತ್ತೆ, ಅದನ್ನು ತಿಂದಂಥ ಗ್ರಾಹಕನಿಗೂ ಕೂಡ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಇರುತ್ತೆ.

ಮಾಡ್ಬೇಡ್ರಿ, ಇದಕ್ಕ ಅಂತಾರ ನಡೆದಾಡ ತಿಪ್ಪಿ ಮಾಡ್ಬೇಡ್ರಿ, ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ. ಗೊತ್ತೈತೇನು ರೈತಣ್ಣ ನಿನಗ ಬಂಜೂರ, ಬರ್ತೀರಿ ಮನೆ ಕಡೆ ಸರಸರ ಬೆರಸಲಿಲ್ಲಂದ್ರ ಮಣ್ಣಾಗ ಗೊಬ್ಬರ, ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ ಇದಕ ಅಂತಾರ ಮಲಗೂ ತಿಪ್ಪಿ ಮಾಡ್ಬೇಡ್ರಿ, ಎಂದೆಂದು ನೀರಿಂಗ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ. ಗೊತ್ತೈತೇನು ರೈತಣ್ಣ ನಿನಗ ಬಂಜೂರ, ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ. ಗೊತ್ತೈತೇನು ರೈತಣ್ಣ ನಿನಗ ಬಂಜೂರ, ನಿನಗ ಬಂಜೂರ, ನಿನಗ ಬಂಜೂರ. ಇದುವರೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ವೈಜ್ಞಾನಿಕವಾಗಿ ಹಣ್ಣು ಮಾಡುವ ವಿಧಾನ ಈ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಚಂದನ್ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಸರ್ಪರಾಜನ ಕಾವಲೆ ನಮ್ಮ ನೀಲ ಕುದುರೆ ಮೇಲೆ ಮೆರವಣಿಗೆ, ತಾಯಮ್ಮನಿಗೆ ಸರ್ಪರಾಜ ಗುರುಚರಣಕಮಲದಲ್ಲಿ ಭೃಂಗನಾಗಯ್ಯ, ಗುರುಚರಣಕಮಲದಲ್ಲಿ ಭೃಂಗನಾಗೋನಿ, ಗುರುಚರಣಕಮಲದಲ್ಲಿ ಭೃಂಗನಾಗೋನಿ. ಸ್ಥಿರವಿಲ್ಲ ಸಂಸಾರ ನರಜನ್ಮದೊಳು ಬಂದು, ಸ್ಥಿರವಿಲ್ಲ ಸಂಸಾರ ನರಜನ್ಮದೊಳು ಬಂದು, ಪರತತ್ವವನು ತಿಳಿದು ಸಾಧೂರ ಸಂಗಿಯಾಗೋನಿ, ಗುರುಚರಣ ಕಮಲದಲ್ಲಿ ಭೃಂಗನಾಗೋನಿ, ಗುರುಚರಣ ಕಮಲದಲ್ಲಿ ಭೃಂಗನಾಗೋನಿ. ಮೌನ ಹಿಡಿದು ಮುದ್ರೆ ಬಲಿದು ಜ್ಞಾನಜ್ಯೋತಿಯೊಳಗೆ ನಲಿದು, ಮೌನ ಹಿಡಿದು ಮುದ್ರೆ ಬಲಿದು ಜ್ಞಾನಜ್ಯೋತಿಯೊಳಗೆ ನಲಿದು, ಸ್ವಾನುಭಾವ ಅಮೃತ ಸವಿದು ನಿಸ್ಸಂಗಿಯಾಗೋನಿ, ಗುರುಚರಣ ಕಮಲದಲ್ಲಿ ಭೃಂಗನಾಗೋನಿ, ಗುರುಚರಣ ಕಮಲದಲ್ಲಿ ಭೃಂಗನಾಗೋನಿ. ಮುಪ್ಪಿನ ಮುನಿಯ ಪಿಡಿದು ವಚನ ಕಪ್ಪುಗೊರಳ ಕಾಡಸಿದ್ಧ, ಮುಪ್ಪಿನ ಮುನಿಯ ಪಿಡಿದು ವಚನ ಕಪ್ಪುಗೊರಳ ಕಾಡಸಿದ್ಧ, ನಿರ್ದೆಡೆಗೆ ಹೋಗಿ ಸಾಷ್ಟಾಂಗಿಯಾಗೋನಿ, ಗುರುಚರಣ ಕಮಲದಲ್ಲಿ ಭೃಂಗನಾಗೋನಿ. ಸ್ಥಿರವಿಲ್ಲ ಸಂಸಾರ ನರಜನ್ಮದೊಳು ಬಂದು, ಪರತತ್ವವನು ತಿಳಿದು ಸಾಧೂರ ಸಂಗಿಯಾಗೋನಿ, ಗುರುಚರಣ ಕಮಲದಲ್ಲಿ ಭೃಂಗನಾಗೋನಿ, ಗುರುಚರಣ ಕಮಲದಲ್ಲಿ ಭೃಂಗನಾಗೋನಿ. ಆತ್ಮರೆ, ರೈತರ ಕಾರ್ಯಕ್ರಮ ಕಿಸಾನ ವಾಣಿಯಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರ್ತಾ ಇದೆ. ರಾಜ ಶರವೇಗದ ಸರದಾರ ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ. ಯಾರು ಯಾರು ನೀ ಯಾರು ಅಂತ ಕೇಳದ ರಾಜ. ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ? ಇಲ್ಲ ಇಲ್ಲ, ನಾನು ಬದುಕಬೇಕು. ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ